ಕ್ರಮ ಸಮರ್ಥಿಸಿಕೊಂಡ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಬೆಂಗಳೂರು ದಟ್ಟಣೆ ಕಡಿಮೆ ಮಾಡಲು ಸ್ಯಾಟಲೈಟ್ ಟೌನ್ ನಿರ್ಮಾಣ ಯೋಜನೆಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿ. ಕಲಬುರಗಿಯಲ್ಲಿ ಜವಳಿ ಪಾರ್ಕ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ. ತುಮಕೂರಿನಲ್ಲಿ ಸಂಸತ್ ಕ್ರೀಡಾ ಮಹೋತ್ಸವ ಅಭಿಯಾನಕ್ಕೆ ಚಾಲನೆ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಿಜಯ್ ಹಜಾರೆ ಟ್ರೋಫಿ, ಜಾರ್ಖಂಡ್ ವಿರುದ್ಧ ಕರ್ನಾಟಕಕ್ಕೆ 5 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಹವಾಮಾನ ಮಿತ್ರ, ಬದಲಾಗುತ್ತಿರುವ ಹವಾಮಾನದ ದುಷ್ಪರಿಣಾಮ ಹಾಗೂ ಹವಾಮಾನ ವೈಪರೀತ್ಯದ ಸವಾಲುಗಳ ನಿರ್ವಹಣೆ ಕುರಿತು ಅರಿವು ಹಾಗೂ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಸರಣಿ ಹವಾಮಾನ ಮಿತ್ರ. ಪ್ರತಿ ತಿಂಗಳ 2 ಹಾಗೂ 4ನೆಯ ಶುಕ್ರವಾರ ಸಂಜೆ 6:50 ಕೃಷಿ ರಂಗದಲ್ಲಿ ರಾಜ್ಯವ್ಯಾಪಿ ಜಾಲದಲ್ಲಿ ಹವಾಮಾನ ಮಿತ್ರ. ಪ್ರಾಯೋಜಕರು ಅರಣ್ಯ, ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆಯ ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆ. ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಂದಿ ಸಾಕಾಣಿಕೆಯಲ್ಲಿ ವಸತಿ ನಿರ್ವಹಣೆ ಕುರಿತಂತೆ ಡಾ ಸುಮಾ ಎನ್ ಅವರೊಂದಿಗೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವಂತಹ ಸಂದರ್ಶನ ಪ್ರಸಾರವಾಗಲಿದೆ. ಇದಾದ ನಂತರದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೊಟ್ಟಿಹಟ್ಟಿಯ ತಿಮ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಪ್ರಸಾರವಾಗಲಿದೆ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ, ಹಂದಿ ಸಾಕಾಣಿಕೆಯಲ್ಲಿ ವಸತಿ ನಿರ್ವಹಣೆ ಈ ಕುರಿತಂತೆ ಡಾ ಸುಮಾ ಎನ್ ಅವರೊಂದಿಗೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವ ಸಂದರ್ಶನ. ರೈತ ಬಾಂಧವರೇ, ಇವತ್ತು ನಾವು ಪಶುಸಂಗೋಪನೆ ವಿಚಾರಕ್ಕೆ ಬಂದಾಗ ಕೃಷಿಯಲ್ಲಿ ಸ್ವಂತ ಉದ್ಯೋಗ ಮಾಡಬೇಕು, ನಾನು ಕೂಡ ಕೃಷಿಯಲ್ಲಿ ಸ್ವಲ್ಪ ಆದಾಯ ಗಳಿಸಬೇಕು, ಯುವಕ ಯುವತಿಯರು ಇವತ್ತು ನನಗೆ ನೌಕರಿ ಸಿಗಲ್ಲ ಅನ್ನೋ ಒಂದು ವಿಚಾರ ಈಗ ನಮಗೆ ಬಂದಾಗ ಯಾಕೆ ಈ ಒಂದು ಕುರಿ ಸಾಕಾಣಿಕೆ ಮಾಡಬಾರ್ದು, ಸಾಕಷ್ಟು ಜನ ಯುವಕ ಯುವತಿಯರು ಇವತ್ತು ಕುರಿ ಸಾಕಾಣಿಕೆ ಮಾಡಿ ಸ್ವಂತ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ, ಅದೇ ಥರ ಕೋಳಿ ಸಾಕಾಣಿಕೆ ಮಾಡಿ ಸ್ವಂತ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ, ಆಕಳನ್ನು ಸಾಕಿ ಒಳ್ಳೆ ಥರದಲ್ಲಿ ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ, ಅದೇ ಥರ ಹಾಲಿನ ಜೊತೆಗೆ ಕಾಂಪೋಸ್ಟ್ ತಯಾರಿಕೆ ಮಾಡ್ತಾ ಇದ್ದಾರೆ, ಉಪಕಸಬನ್ನು ಕೃಷಿಯಲ್ಲಿ ಮಾಡ್ತಾ ಹೋಗಿ ತಮ್ಮದೇ ಆದ ಒಂದು ಆದಾಯ, ಕೃಷಿ ಆದಾಯ ದ್ವಿಗುಣ ಆಗಬೇಕು ಅನ್ನೋದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಧ್ಯೇಯ ಕೂಡ ಆಗಿದೆ. ಅದೇ ಥರ ಹಂದಿ ಸಾಕಾಣಿಕೆಯೂ ಕೂಡ ವಿಪುಲವಾದ ಆದಾಯವನ್ನು ಗಳಿಸ್ಬೋದು, ಸೆಲ್ಫ್ ಡಿಪೆಂಡೆಂಟ್ ತಾವೇ ಕೂಡ ತಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಬೇಕು ಅನ್ನೋ ಒಂದು ರೈತರ ಕನಸಿರಬೇಕಾದ್ರೆ ಈ ಒಂದು ಉದ್ಯೋಗ ಕೂಡ ಮಾಡ್ಬೋದು. ಯಾಕೆ ಹಂದಿ ಸಾಕಾಣಿಕೆ ಮಾಡಬಾರ್ದು? ಸಾಕಷ್ಟು ಕಡೆ ಹಂದಿಗಳಿಗೆ ಆಹಾರವನ್ನು ಆಗಿ ಉಪಯೋಗಿಸ್ಬೋದು ನಾವು ಅಲ್ಲಿ ಇಲ್ಲಿ ಕೇಳ್ತಾ ಇದ್ದೇವೆ. ಹಾಗಿದ್ರೆ ಬನ್ನಿ, ಈ ಹಂದಿ ವಸತಿ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ತಿಪಟೂರಿನ ಕೋನೆಹಳ್ಳಿಯಲ್ಲಿರುವ ಪಶುಸಂಗೋಪನಾ ಪಾಲಿಟೆಕ್ನಿಕ್ನ ಪ್ರಾಚಾರ್ಯರಾಗಿರುವ ಡಾಕ್ಟರ್ ಸುಮಯನ್ ಮೇಡಮ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುಮಾ ಅವರೇ, ನಮ್ಮ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಈ ಹಂದಿ ಸಾಕಾಣಿಕೆ ಮತ್ತೆ ವಸತಿ ನಿರ್ವಹಣೆ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡ್ಬೇಕು. ಏನು ಹಂದಿ ವಸತಿ ನಿರ್ವಹಣೆ, ಇದ್ರ ಬಗ್ಗೆ ಹೇಳಿ. ಮುಂಚೆ ಹಂದಿ ಸಾಕಾಣಿಕೆಯನ್ನು ಕೇವಲ ಒಂದು ವರ್ಗದ ಜನರು ಮಾತ್ರ ಮಾಡ್ತಿದ್ರು ಅಂತ ಹೇಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ಲಾಭದ ಅಥವಾ ವಾಣಿಜ್ಯ ದೃಷ್ಟಿಯಿಂದ ಎಲ್ಲಾ ವರ್ಗದ ಜನರು ಮುಂದೆ ಬಂದು ಈ ಹಂದಿ ಸಾಕಾಣಿಕೆಯನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಹಂದಿಗಳ ನಿರ್ವಹಣೆಯಲ್ಲಿ ವಸತಿ ಅಥವಾ ಹಂದಿಗಳಿಗೆ ಕಟ್ಟುವ ಮನೆಗೆ ತನ್ನದೇ ಆದ ವಿಶೇಷತೆ ಇದೆ. ಕಡಿಮೆ ವೆಚ್ಚದ ಹಂದಿ ಮನೆಯಾದರೂ ಅದು ವೈಜ್ಞಾನಿಕವಾಗಿರುವಂತೆ ನೋಡಿಕೊಳ್ಳೋದು ಹಂದಿ ಸಾಕಾಣಿಕೆದಾರರಾದ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವೇ. ಹೌದು, ಇತ್ತೀಚೆಗೆ ಪ್ರಾಣಿ ದಯಾ ಸಂಘಗಳು ಕೂಡ ನಾವು ಪ್ರಾಣಿಗಳಿಗೆ ಎಷ್ಟರ ಮಟ್ಟಿಗೆ ಸ್ಥಳಾವಕಾಶವನ್ನು ಕೊಡುತ್ತಿದ್ದೇವೆ ಎಂಬುದರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ದಾವೆ. ಪ್ರಾಣಿ ಆರೋಗ್ಯ ಮತ್ತು ಉತ್ಪಾದನೆಯ ದೃಷ್ಟಿಯಿಂದಲೂ ಸಹ ಇದು ಮುಖ್ಯವಾಗಿದೆ ಅಂತ ಹೇಳಬಹುದು. ಹಂದಿಗಳಿಗೆ ಸರಿಯಾದ ಸ್ಥಳಾವಕಾಶವನ್ನು ಒದಗಿಸುವುದಕ್ಕೋಸ್ಕರ ಯಾವುದೇ ರೋಗಗಳು ಬರೋದಿಲ್ಲ ಅಂತ ಹೇಳಬಹುದು. ಇನ್ನು ವೈಜ್ಞಾನಿಕವಾಗಿ ಹಂದಿ ಸಾಕಾಣಿಕೆ ಮಾಡುವಾಗ ವಿವಿಧ ಹಂತಕ್ಕೆ ಪ್ರತ್ಯೇಕ ಸ್ಥಳಾವಕಾಶವನ್ನು ತಾವು ಒದಗಿಸಿಕೊಡ್ಬೇಕಾಗುತ್ತೆ. ಪ್ರತಿಯೊಂದು ತಳಿಯ ವೈಶಿಷ್ಟ್ಯತೆಯ ಬೇರೆ ಬೇರೆ ಆಗಿರುತ್ತೆ. ಕೆಲವೊಂದು ಹಂದಿಗಳನ್ನು ನಾವು ಸಂಪೂರ್ಣವಾಗಿ ಮಾಂಸಕ್ಕಾಗಿ ಸಾಕುತ್ತೇವೆ, ಇನ್ನು ಕೆಲವು ಹಂದಿಗಳನ್ನು ಕೊಬ್ಬಿಗಾಗಿ ಸಾಕುತ್ತೇವೆ, ಇನ್ನು ಕೆಲವು ಹಂದಿಗಳನ್ನು ಬೇಕನ್ ಅಂದ್ರೆ ಈಗ ಬೆನ್ನು ಮತ್ತು ಪಕ್ಕೆ ಮಾಂಸಕ್ಕಾಗಿ ನಾವು ಸಾಕುತ್ತೇವೆ. ಹೀಗೆ ಒಂದೊಂದು ತಳಿಯನ್ನು ಸಾಕುವಾಗ ಅದರ ಉಪಯುಕ್ತತೆಯ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಿ ನಾವು ಲಾಭದಾಯಕದ ಕಡೆಗೆ ಒತ್ತು ಕೊಡಬೇಕಾಗುತ್ತೆ. ಹೀಗಾಗಿ ಆಯಾ ಹಂದಿಗಳನ್ನು ಅದಕ್ಕೆ ಅನುಕೂಲಕವಾದ ಜಾಗದಲ್ಲಿ ಇಡೋದು ಸೂಕ್ತ. ಹಂದಿಗಳ ಕಳ್ಳತನ ಆಗೋದನ್ನು ಸಹ ತಾವು ಇದರಿಂದ ಹಂದಿ ಮನೆಯಿಂದ ತಪ್ಪಿಸ್ಕೋಬಹುದು ಅಂತ ಹೇಳ್ಬಹುದು. ಅಂದ್ರೆ ಹಂದಿ ವಸತಿ ನಿರ್ವಹಣೆಯಲ್ಲಿ ಇದು ಬರ್ತದೆ. ಹೌದು. ಇನ್ನು ಹಂದಿ ಮನೆಗಳನ್ನು ಕಟ್ಟುವಾಗ ಮನೆಯಲ್ಲಿರುವ ಉಷ್ಣಾಂಶ ಮತ್ತು ತೇವಾಂಶ ಮುಕ್ತವಾದ ವಾಯು ಸಂಚಾರ ಹಾಗೂ ಬೆಳಕಿನ ಹರಿದುಕಡಕ್ಕೆ ನಾವು ಗಮನ ಹರಿಸಬೇಕಾಗುತ್ತೆ. ಹಂದಿ ಮರಿಗಳಿಗೆ ಬೆಚ್ಚನೆಯ ವಾತಾವರಣ ಬೇಕಾಗುತ್ತೆ. ಅದು ಸರಾಸರಿ 21-27 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಇರುವ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಕಿಟಕಿಗಳನ್ನು ಅಳವಡಿಸುವುದು ಸೂಕ್ತ. ಇದರ ಜೊತೆ ಸೂಕ್ತ ತೇವಾಂಶ ಅಂದ್ರೆ ಈಗ 70-92% ಇರುವ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಹಂದಿ ಮನೆಯ ಅಕ್ಕಪಕ್ಕ ಮರಗಳನ್ನು ನೆಡೋದ್ರಿಂದ ಸಾಕಷ್ಟು ನೆರಳು ಸಿಗುತ್ತೆ ಅಂತಾನೂ ಹೇಳ್ಬಹುದು. ಈ ಹಂದಿ ಮನೆಗಳ ಸಾಕಾಣಿಕೆ ಪದ್ಧತಿಯಲ್ಲಿ ಎಷ್ಟು ಪ್ರಕಾರ ಇವೆ, ಈ ಬಗ್ಗೆ ಹೇಳಿ. ಇದರಲ್ಲಿ ಎರಡು ಪ್ರಕಾರಗಳಿವೆ ಅಂತ ಹೇಳ್ಬಹುದು. ಮೊದಲನೇದಾಗಿ ಅಂತ ಅನ್ನೋದಾದ್ರೆ ಒಳ ಪದ್ಧತಿ ಅಥವಾ ಸಾಂಪ್ರದಾಯಿಕ ಕೊಠಡಿಗಳ ಪದ್ಧತಿ ಅಂತಾನೆ ಹೇಳ್ಬಹುದು. ಇನ್ನೊಂದು ಅಂತ ಅನ್ನೋದಾದ್ರೆ ಹೊರ ಪದ್ಧತಿ ಅಥವಾ ತೆರೆದ ಪದ್ಧತಿ ಅಂತ ಹೇಳ್ಬಹುದು. ಇದರಲ್ಲಿ ಮೊದಲನೇದಾಗಿ ಒಳ ಪದ್ಧತಿ ಅಂತ ಹೇಳೋದಾದ್ರೆ ಈ ಪದ್ಧತಿಯಲ್ಲಿ ಎಲ್ಲಾ ಹಂದಿಗಳನ್ನು ಅವುಗಳ ವಯಸ್ಸು ಹಾಗೂ ಉಪಯುಕ್ತತೆಯ ಆಧಾರದ ಮೇಲೆ ವಿಂಗಡಿಸಿ ಪ್ರತ್ಯೇಕ ಕೋಣೆಗಳಲ್ಲಿ ಇಡಲಾಗುತ್ತೆ. ಈ ಪದ್ಧತಿಯಲ್ಲಿ ಖರ್ಚು ಹೆಚ್ಚು ಅಂತಾನೆ ಹೇಳ್ಬಹುದು. ಹಂದಿಗಳಿಗೆ ಬೇಕಾಗುವ ಆಹಾರ ಹಾಗೂ ಇತ್ಯಾದಿ ನಿರ್ವಹಣೆ ಸಾಮಗ್ರಿಗಳನ್ನು ಮನೆಯೊಳಗೇನೆ ನಾವು ಕಲ್ಪಿಸಿಕೊಡ್ಬೇಕಾಗುತ್ತೆ. ಎರಡನೇ ಪದ್ಧತಿ ಅಂತ ಹೇಳೋದಾದ್ರೆ ಹೊರ ಪದ್ಧತಿ ಅಥವಾ ತೆರೆದ ಕೊಟ್ಟಿಗೆಗಳ ಪದ್ಧತಿ ಅಂತ ಹೇಳ್ಬಹುದು. ಈ ಪದ್ಧತಿಯಲ್ಲಿ ಹಂದಿಗಳನ್ನು ಸಾಮಾನ್ಯವಾಗಿ ಹೊರಗೆ ಬಿಡಲಾಗುತ್ತೆ. ಇಲ್ಲಿ ರಾತ್ರಿಯ ಹೊತ್ತು ಮಾತ್ರ ಮನೆಯೊಳಗೆ ಅವುಗಳನ್ನ ಒಳಗಡೆ ಬಿಡ್ತಾರೆ. ಇನ್ನು ದಿನವಿಡೀ ಹಂದಿಗಳಿಗೆ ಒಳ್ಳೆಯ ಆಹಾರ ಹಾಗೂ ಮನ ಇಚ್ಛೆ ಆಗೋ ತರ ಹೊರಗೆ ಓಡಾಡಕ್ಕೆ ಇವ್ರನ್ನ ಬಿಟ್ಬಿಡಬಹುದು. ಆದ್ರೆ ಈ ಪದ್ಧತಿಯಲ್ಲಿ ಬೇರೆ ಬೇರೆ ಹಂದಿಗಳು ಕಾದಾಡ ಆಡಿ ಗಾಯಗಳು ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕೆಲವು ಬಾರಿ ಮಳೆ ಬಂದಾಗ ಹಂದಿಗಳಿಗೆ ವಿಪರೀತ ಥಂಡಿಯ ಪರಿಣಾಮದಿಂದಲೂ ಸಹ ದೇಹದ ತೂಕ ಕಡಿಮೆ ಆಗಬಹುದು. ಹಾಗಾಗಿ ಇತ್ತೀಚೆಗೆ ನಾವು ನೋಡೋದಾದ್ರೆ ಒಳ ಪದ್ಧತಿನ ಹೆಚ್ಚಾಗಿ ಹೆಚ್ಚು ಜನರು ಅಳವಡಿಸಿಕೊಂಡು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಹಂದಿ ಮನೆ ನಿರ್ಮಾಣ ಮಾಡಬೇಕಾದ್ರೆ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಡಾಕ್ಟರ್ ಸುಮಾ ಅವರೇ? ಭಾರತದ ಕೃಷಿ ಅನುಸಂಧಾನ ಸಂಸ್ಥೆ ಪ್ರತಿ ಹಂದಿಗೆ ಬೇಕಾಗುವಷ್ಟು ಜಾಗವನ್ನು ನಿಗದಿಪಡಿಸಿಕೊಟ್ಟಿದೆ ನಮಗೆ. ಹಂದಿ ಮನೆಯನ್ನು ಕಟ್ಟುವಾಗ ನಿಗದಿಪಡಿಸಿದ ಅಳತೆಯನ್ನು ತಾವು ಅನುಸರಿಸಿ ಕೊಟ್ಟಿಗೆ ಕಟ್ಟಬೇಕಾಗುತ್ತೆ. ಇನ್ನು ಗಂಡು ಹಂದಿಗೆ ಹೇಳೋದಾದ್ರೆ 6-7 ಚದರ ಮೀಟರ್ ಜಾಗ ಬೇಕಾಗುತ್ತೆ. ಹೆಣ್ಣು ಹಂದಿಗೆ 1.8-2.7 ಚದರ ಮೀಟರ್ ಬೇಕಾಗುತ್ತೆ. ಹಂದಿ ಮರಿಗಳಿಗೆ ಹೇಳೋದಾದ್ರೆ 0.9-1 ಚದರ ಮೀಟರ್ ಬೇಕಾಗುತ್ತೆ. ಇನ್ನು ಹಾಲುಣಿಸುವ ಹಂದಿಗೆ 7-9 ಚದರ ಮೀಟರ್ ಜಾಗ ಬೇಕಾಗುತ್ತೆ. ಇಷ್ಟಲ್ದೆ ಮೇವಿನ ಗೋಂದಲಿ ಪ್ರತಿ ವಯಸ್ಕ ಹಂದಿಗೆ ಸುಮಾರು 2 ಅಡಿ ಉದ್ದ ಇರಬೇಕು ಅಂತ ಹೇಳ್ತೀವಿ. ಇನ್ನು ಗೋಂದಲಿಯ ಅಗಲ 20 ಇಂಚು ಮತ್ತು ಆಳ 8 ಇಂಚು ಇರಬೇಕಾಗುತ್ತೆ. ನಗರ ಪ್ರದೇಶಕ್ಕೆ ಹತ್ತಿರವಿರಬೇಕು ಅಂತಾನೂ ಸಹ ಹೇಳ್ತೀವಿ. ಯಾಕಂದ್ರೆ ನಗರ ಪಾಲಿಕೆ ವ್ಯಾಪ್ತಿಯಿಂದ ಹೊರಗೆ ಇರೋ ಅವರು ಹೇಳ್ತಾರೆ, ನಗರ ಪಾಲಿಕೆ ವ್ಯಾಪ್ತಿಯಿಂದ ಹೊರಗಡೆ ಇರಬೇಕು ಅಂತ. ನಗರ ವ್ಯಾಪ್ತಿ ಪ್ರದೇಶಕ್ಕೆ ಹತ್ತಿರ ಇದ್ದಾಗ ಮಾಂಸದ ಬೇಡಿಕೆ ಅಲ್ಲಿ ಹೆಚ್ಚಾಗಿರುತ್ತೆ, ಆದ್ರಿಂದ ಮಾರುಕಟ್ಟೆ ತಮಗೆ ಸುಲಭವಾಗುತ್ತೆ ಅಂತ ಹೇಳ್ಬೋದು. ಈಗ ಕುಡಿಯುವ ನೀರಿನ ಸೌಕರ್ಯ ಮತ್ತೆ ಒಳಚರಂಡಿ ಸೌಕರ್ಯ, ಬೇಲಿ ಹಾಕೋದು ಮತ್ತೆ ನೆಲ ಮೇಲ್ಚಾವಣಿ ಈ ಹಂದಿ ಸಾಕಾಣಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವ ಅಂತ ಹೇಳಿದ್ರಿ, ಏನು ಅದ್ರ ಮಹತ್ವ ಬಗ್ಗೆ ಹೇಳ್ಬಿಡಿ. ಈಗ ನೀರಿನ ಸೌಕರ್ಯ ಅಂತ ಹೇಳೋದಾದ್ರೆ ಶುದ್ಧ ನೀರಿನ ಪೂರೈಕೆ ತಾವು ದಿನಪೂರ್ತಿ ಕೊಡಬೇಕಾಗುತ್ತೆ. ಈ ಶುದ್ಧ ನೀರು ಸ್ವಚ್ಛತೆ ಕಾಪಾಡೋದಕ್ಕೂ ಸಹ ಬಹಳ ಮುಖ್ಯ ಅಂತ ಹೇಳ್ಬಹುದು. ಪ್ರಾಣಿಗಳ ನೀರಿನ ಬೇಡಿಕೆಗೆ ಪೂರಿಕೆ ಮಾಡಬೇಕು ಅಂತಂದ್ರೆ ಒಂದು ಹಂದಿಗೆ ದಿನಕ್ಕೆ ಕುಡಿಯಲು ಮತ್ತು ಸ್ವಚ್ಛತೆಗೆ ಕನಿಷ್ಠ 50 ಲೀಟರ್ ನೀರು ಬೇಕಾಗುತ್ತೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಂಡು ಅಷ್ಟು ಪ್ರಾಣಿಗಳನ್ನು ಸಹ ತಾವು ನಮ್ಮ ನೀರಿನ ಲಭ್ಯತೆ ಪ್ರಕಾರ ತಾವು ಸಾಕಬಹುದು. ಇನ್ನು ಒಳಚರಂಡಿ ಸೌಕರ್ಯ ಬಗ್ಗೆ ಹೇಳಬೇಕಾದ್ರೆ ಕಲ್ಮಶವನ್ನು ತೆಗೆದುಹಾಕಲು ಮತ್ತೆ ಯಾವುದೇ ತರದ ದುರ್ವಾಸನೆ ಬರದೇ ಇರೋದಕ್ಕೋಸ್ಕರ ಇದು ಬಹಳ ಅವಶ್ಯಕತೆಯಾಗಿ ತಾವು ಕಟ್ಟಡ ಕಟ್ಟುವಾಗ ನೋಡ್ಕೋಬೇಕಾಗುತ್ತೆ. ಇನ್ನು ಬೇಲಿ ಸೌಕರ್ಯ ಹೇಳೋದಾದ್ರೆ ಹಂದಿಗಳು ಒಂದೆಡೆ ಇಡಲು ಫಾರಂ ಸುತ್ತ ತಾವು ಬೇಲಿ ಅವಶ್ಯಕತೆಯ ಹಾಕಿ ಭದ್ರತೆ ಮಾಡ್ಕೋಬೇಕಾಗುತ್ತೆ. ಮನೆಯ ನೆಲದ ಬಗ್ಗೆ ಹೇಳೋದಾದ್ರೆ ತಾವು ಆದಷ್ಟು ಕಲ್ಲು ಸಿಮೆಂಟ್ ಅಥವಾ ಕಾಂಕ್ರೀಟ್ ತಳಪಾಯ ಹಾಕಿ ಮಾಡೋದು ಒಳ್ಳೇದು. ಇನ್ನು ಮನೆಯ ನೆಲ ಕಲ್ಲಿಂದೇನಾದ್ರೂ ಆಗಿದ್ರೆ ಅದು ತುಂಬಾ ಒಳ್ಳೇದು ಅಂತಾನೆ ಹೇಳ್ತೀವಿ. ಇವು ಗೆಡ್ಡೆ ಗೆಣಸು ತಿನ್ನೋ ಪ್ರಾಣಿಗಳಾಗೋದ್ರಿಂದ ಸಿಮೆಂಟ್ ನಿಂದ ಮಾಡಿದ ನೆಲವನ್ನು ಅವು ಒಂದೊಂದ್ಸಾರಿ ಅಗಿದು ಹಾಕ್ಬಿಡ್ತವೆ. ಆಕಸ್ಮಿಕವಾಗಿ ಸಿಮೆಂಟ್ ಮಾಡಿಸಿದ್ರೂ ಸಹ ತಳಪಾಳೆಯನ್ನು ಗಟ್ಟಿಯಾಗಿ ಮಾಡಿಸಬೇಕು ಅಂತ ತಾವು ತಿಳ್ಕೊಂಡು ಮಾಡಿಸ್ಕೋಬೇಕಾಗುತ್ತೆ. ಮನೆ ಮೇಲ್ಚಾವಣಿ ಗೋಡೆ ಕಿಟಕಿ ಅವು ಯಾವ ತರ ಇರಬೇಕಾಗುತ್ತೆ? ಇನ್ನು ಮೇಲ್ಚಾವಣೆ ಅಂತ ಹೇಳೋದಾದ್ರೆ ಇದು ಎಷ್ಟು ಹಂದಿ ಮರಿಗಳನ್ನು ಸಾಕ್ತಾ ಇದೀವಿ, ಅದು ಸಾಕಾಣಿಕೆದಾರರ ಆರ್ಥಿಕ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳ್ಬಹುದು. ಆದ್ರೆ ಸಾಧಾರಣವಾಗಿ ತಮಗೆ ಲಭ್ಯವಿರುವ ಸಿಮೆಂಟ್ ಅಥವಾ ಕಟ್ಟಿಗೆ ಅಥವಾ ಆಸ್ಬೆಸ್ಟೋ ಶೀಟ್ಗಳನ್ನು ಹಾಕ್ಬಿಟ್ಟು ತಾವು ಮೇಲ್ಛಾವಣೆಯನ್ನ ಕಟ್ಕೋಬಹುದು. ಇನ್ನು ಗೋಡೆಗಳು ಹೇಳೋದಾದ್ರೆ ಸಾಧಾರಣವಾಗಿ 4-5 ಅಡಿ ನೆಲದಿಂದ ಎತ್ತರಕ್ಕೆ ಇರಬೇಕಾಗುತ್ತೆ. ಇಟ್ಟಿಗೆ ಅಥವಾ ಸಿಮೆಂಟ್ ನಿಂದ ಕಟ್ಟಿಸಿದ ಗೋಡೆಗಳು ಬಹಳ ಒಳ್ಳೇದು ಅಂತ ಹೇಳ್ತೀವಿ. ಪ್ರತ್ಯೇಕವಾಗಿ ಈಗ ಹಂದಿಗಳನ್ನು ಕೂಡಿಸೋ ಸ್ಥಳದಲ್ಲಿ ಅವುಗಳ ಎತ್ತರ ಕಡಿಮೆ ಅಂತಂದ್ರೆ 3-4 ಅಡಿ ಎತ್ತರ ಇರಲೇಬೇಕಾಗುತ್ತೆ ಈ ಗೋಡೆಗಳು. ಇನ್ನು ಕಿಟಕಿಗಳನ್ನ ಹೇಳೋದಾದ್ರೆ ಗಾಳಿ ಸರಾಗವಾಗಿ ಹಾರಾಡ್ತಾ ಇರಬೇಕು ಅಥವಾ ಹರಿದಾಡ್ತಾ ಇರಬೇಕು. ಆದ್ದರಿಂದ ಗೋಡೆಯ ಮೇಲೆ ತಂತಿಯ ಜಾಲರಿ ಇದ್ರೆ ಹಾಕ್ಸಿದ್ರೆ ತುಂಬಾ ಒಳ್ಳೇದು. ಅಷ್ಟಲ್ದೆ 2.5-3 ಅಡಿ ಬಾಗಿಲನ್ನು ತಾವು ತಪ್ಪದೆ ಈ ಕೋಣೆಗೆ ಇಡಿಸಬೇಕಾಗುತ್ತೆ. ಇನ್ನು ನೀರಿನ ಹೊಂಡಗಳ ಬಗ್ಗೆ ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಹಂದಿಗಳು ನೀರಿನಲ್ಲಿ ಅಥವಾ ಕೆಸರಿನಲ್ಲಿ ದಿಂಡಿರುಳು ಇಡೋ ಬಹಳ ಅಭ್ಯಾಸ ಇಟ್ಕೊಂಡಿರ್ತವೆ. ಆದ್ದರಿಂದ ತಾವು ಆದಷ್ಟು ನೀರಿನ ಹೊಂಡಗಳನ್ನು ತಾವು ನಿರ್ಮಿಸಿ ಕೊಡಬೇಕಾಗುತ್ತೆ. ಹಂದಿ ಸಾಕಬೇಕಂದ್ರೆ ನೀವು ನೀರು ಹೊಂಡ ತಯಾರು ಮಾಡ್ಕೋಬೇಕು. ಹೊಂಡಗಳನ್ನು ಸಹ ಹಂದಿಗಳು ಹೋಗಿ ಅದರಲ್ಲಿ ಇಷ್ಟಪಟ್ಟು ಎಮ್ಮೆಗಳ ತರನೇ ಅವನ್ನು ಇಷ್ಟಪಡ್ತವೆ. ಆದ್ದರಿಂದ ತಾವು ಹೊಂಡಗಳನ್ನು ನಿರ್ಮಿಸಿ ಕೊಡಬೇಕಾಗುತ್ತೆ. ಹಂದಿ ಮನೆಯಲ್ಲಿ ಕನಿಷ್ಠವಾಗಿ ನಿರ್ಮಿಸಬೇಕಾದ ಯಾವ್ಯಾವ ಕೋಣೆಗಳು ಇರಬೇಕಾಗುತ್ತೆ ಡಾಕ್ಟರ್ ಸುಮಾ ಅವರೇ? ಕೋಣೆಗಳ ಪಟ್ಟಿ ಹೇಳೋದಾದ್ರೆ ಮೊದಲನೇದಾಗಿ ಗಂಡು ಹಂದಿಯ ಕೋಣೆ, ಪ್ರೌಢ ಹಂದಿಗಳ ಕೋಣೆ, ತಾಯಿಯಿಂದ ಬೇರ್ಪಡಿಸಿದ ಮರಿಗಳ ಕೋಣೆ, ಪ್ರತ್ಯೇಕಿಸುವ ಕೋಣೆ ಸಪರೇಟ್ ಆಗಿರುತ್ತೆ, ಮತ್ತೆ ಈಯುವ ಮನೆ ಕೋಣೆ, ಸಂಗ್ರಹಣಾ ಕೊಠಡಿ ಕೋಣೆ, ಈ ರೀತಿ ಹಲವಾರು ಕೊಠಡಿಗಳನ್ನು ತಾವು ಸಪರೇಟ್ ಸಪರೇಟ್ ಆಗಿ ನಿರ್ಮಿಸಬೇಕಾಗುತ್ತೆ. ಈಗ ಹಂದಿ ಸಾಕಾಣಿಕೆ ಮಾಡಬೇಕಂದ್ರೆ ಈ ತರ ರೆಡಿ ಆಗಬೇಕು. ಹೌದು. ಇನ್ನು ಈಯೋ ಮನೆ ಬಗ್ಗೆ ಹೇಳೋದು ಅಂತಂದ್ರೆ ಈ ಮನೆಯಲ್ಲಿ ವಿಶೇಷವಾಗಿ ಹಂದಿ ಮರಿಗಳು ಹುಟ್ಟುವಾಗ ಮೊದಲ ವಾರದಲ್ಲಿ ಚಳಿ ತಡೆಯಕೊಳ್ಳಕ್ ಆಗೋದಿಲ್ಲ, ಆದ್ದರಿಂದ ಕಾವು ಕೊಡೋದಕ್ಕೋಸ್ಕರ ತಾವು ತಪ್ಪದೆ ಕ್ರೀಪ್ ಜಾಗ ಅನ್ನೋದನ್ನ ತಾವು ನಿಗದಿಪಡಿಸ್ಕೋಬೇಕಾಗುತ್ತೆ. ಕ್ರೀಪ್ ಜಾಗ ಅಂದ್ರೆ ಸಣ್ಣ ಜಾಗ, ಅದರಲ್ಲಿ ಹೋಗಿ ಅವು ಹೊತ್ಕೊಳ್ತವೆ. ಅಷ್ಟೇ ಅಲ್ಲದೆ ತಾಯಿ ಹಂದಿ ಮಲಗಿದಾಗ ತುಳಿಯೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ತುಳಿತನ ತಡೆ ಪಡಿಸೋದಕ್ಕೋಸ್ಕರ ಕಬ್ಬಿಣದಿಂದ ಅಥವಾ ಯಾವ್ದಾದ್ರು ಕಬ್ಬಿಣದ ಪೈಪು ಅಥವಾ ಬೊಂಬುಗಳಿಂದ ಅಳವಡಿಸ್ಕೋ ತರ ಒಂದು ತಾವು ಬ್ಯಾರಿಯರ್ ಅನ್ನ ನೀವು ಕಟ್ಟಬೇಕಾಗುತ್ತೆ. ಇದು ನೆಲದಿಂದ 10 ಇಂಚು ಹಾಗೂ ಗೋಡೆಗಳಿಂದ 10 ಇಂಚು ದೂರದಲ್ಲಿ ಇರಬೇಕು. ಇದರಿಂದ ಮರಿಗಳು ತಾಯಿ ಒತ್ತಡಕ್ಕೆ ಬಿದ್ದು ಸಾಯೋದಿಲ್ಲ. ಇನ್ನು ಅಷ್ಟೇ ಅಲ್ಲದೆ ಇನ್ನು ಕೆಲವೊಂದು ಅಂಶಗಳನ್ನ ತಾವು ನೆನ್ಪಿಟ್ಕೊಬೇಕು ಅಂತಂದ್ರೆ, ಈಗ ತಾವು ಆದಷ್ಟು ಕಡಿಮೆ ಖರ್ಚಿನಲ್ಲಿ ವಸತಿ ನಿರ್ವಹಣೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗುತ್ತೆ. ಆದಷ್ಟು ಗಾಳಿ ಬೆಳಕು ಹೆಚ್ಚಾಗಿ ಸರಾಗವಾಗಿ ಓಡಾಡ್ತಾ ಇರಬೇಕಾಗುತ್ತೆ ಈ ವಸತಿಯಲ್ಲಿ. ಅಷ್ಟೇ ಅಲ್ಲದೆ ಮನೆ ಸ್ವಚ್ಛತೆಯು ಸಹ ಬಹಳ ಮುಖ್ಯವಾಗಿ ಕಾಪಾಡ್ಕೊಳ್ಬೇಕಾಗುತ್ತೆ. ಈಗ ಅದರ ಲಿಟರ್ ಬಂದಾಗ ಅದ್ ಕೆಳಗಡೆ ಹರ್ಕೊಂಡು ಹೋಗೋ ತರ ನಾವು ನೋಡ್ಕೊಬೇಕಾಗುತ್ತೆ. ಇನ್ನು ಸೋಂಕು ನಿವಾರಕಗಳನ್ನು ಸಹ ತಾವು ಬಳಸಿ ಈ ಕೊಟ್ಟಿಗೆಯನ್ನ ಸ್ವಚ್ಛತೆ ಮಾಡ್ಕೋಬಹುದು. ಸಾಮಾನ್ಯವಾಗಿ ಈಗ ಬ್ಲೀಚಿಂಗ್ ಪೌಡರ್ ಏನಾದ್ರು ಇಥವಾ ಫಿನಾಲ್ KMnO4 ಅಂತ ಪೌಡರ್ ಸಿಗುತ್ತಲ್ಲ, ಅದನ್ನು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಪೌಡರ್ ಅಂತ ಅದನ್ನು ಕೆಂಪು ಮಿಶ್ರಣ ಮಾಡಿ ಅದನ್ನು ಸಹ ಉಪಯೋಗಿಸಿ ತಾವು ಮನೆಯನ್ನ ಸ್ವಚ್ಛ ಮಾಡ್ಕೊಬಹುದು. ಇನ್ನು ಸತ್ತ ಹಂದಿಗಳು ಏನಾದ್ರು ಅದನ್ನ ನಿರ್ವಹಣೆ ಮಾಡಬೇಕಾದ್ರೆ ಅವುಗಳನ್ನು ಸಹ ತಾವು ದೂರದಲ್ಲಿ ತಗೊಂಡೋಗಿ ಗುಂಡಿಗಳಲ್ಲಿ ಹೂಳಿ ತಾವು ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕಾಗುತ್ತೆ. ಇನ್ನು ಹಂದಿ ಮನೆಯ ವೈಜ್ಞಾನಿಕವಾಗಿ ಇಲ್ಲದೆ ಇದ್ರೆ, ವೈಜ್ಞಾನಿಕವಾಗಿ ಕಟ್ಟಡನ ತಾವು ಸರಿಯಾಗಿ ಕಟ್ಟದೇ ಇದ್ರೆ ಕ್ರಿಮಿಕೀಟಗಳು ಆ ಕೋಣೆಗಳಲ್ಲಿ ಸೇರ್ಕೊಂಡು ತುಂಬಾ ಕಾಯಿಲೆಗಳು ಬರ್ತವೆ. ಈಗ ಹೇಳ್ಬೋದು ಅಬಾರ್ಷನ್ಸ್ ಆಗ್ಬೋದು, ಮರಿಗಳು ಸಹ ಸತ್ತೋಗ್ಬೋದು ಅಥವಾ ಕುಂಠಿತ ಬೆಳವಣಿಗೆ ಆಗ್ಬೋದು, ಬೇದಿ ಬರ ಆಗ್ಬೋದು, ಈ ರೀತಿ ಹಲವಾರು ಕಾಯಿಲೆಗಳು ಬಂದು ತಮ್ಮ ಆದಾಯ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಆದ್ರಿಂದ ಇವುಗಳೆಲ್ಲ ನೋಡಿ ವೈಜ್ಞಾನಿಕವಾಗಿ ತಾವು ಕೊಠಡಿಯನ್ನ ಕಟ್ಕೊಂಡು ನೋಡ್ತು ಸುಧಾರಿಸಬೇಕಾಗಿದೆ. ಡಾಕ್ಟರ್ ಸುಮಾವ್ರೆ, ಈಗ ಹಂದಿ ಸಾಕಾಣಿಕೆ ಮನೆ ಬಗ್ಗೆ ಹೇಳಿದ್ರಿ, ಈಗ ಹಂದಿಗಳಿಗೆ ಯಾವ ತರ ಆಹಾರದ ಕ್ರಮ ಅನುಸರಿಸಬೇಕು, ಆಹಾರ ನಿರ್ವಹಣೆ ಬಗ್ಗೆ ತಿಳಿಸ್ಕೊಡಿ. ಇನ್ನು ನಾವು ಇದಕ್ಕೆ ಜನರಲ್ ಆಗಿ ನಾವು ಹೇಳೋದು ಅದೇ ಸಾಕು ಪ್ರಾಣಿಗಳಲ್ಲಿ ಆಹಾರಕ್ಕನುಗುಣವಾಗಿ ನಾವು ಎರಡು ಗುಂಪುಗಳಾಗಿ ವಿಂಗಡಿಸಣೆ ಮಾಡಬಹುದು, ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು ಅಂತ. ಆದ್ರೆ ಹಂದಿ ಯಾವ ತರ ಅಂತ ಹೇಳೋದಾದ್ರೆ ಇದು ಸಸ್ಯಾಹಾರಿಯೂ ಹೌದು ಮಾಂಸಾಹಾರಿನೂ ಹೌದು ಅಂತ ಹೇಳಬಹುದು. ಇದು ಎರಡೂ ಮೇವುಗಳನ್ನು ತಿನ್ನುತ್ತೆ ಅಂತ ಅನ್ಬಹುದು. ಆದ್ರೆ ಹಂದಿ ಸಾಕಾಣಿಕೆಯಲ್ಲಿ 70%-80% ಖರ್ಚು ಆಹಾರದ್ದೇ ಆಗಿರುತ್ತೆ. ಆದ್ರಿಂದ ನಾವು ಹಂದಿಗಳಿಗೆ ವೈಜ್ಞಾನಿಕ ರೀತಿಯಲ್ಲಿ ಆಹಾರ ನೀಡೋದ್ರಿಂದ ಮಿತವ್ಯಯದಲ್ಲಿ ಹೆಚ್ಚು ಲಾಭ ಗಳಿಸಬಹುದು ಇವುಗಳಿಗೆ. ಆದ್ದರಿಂದ ತಾವು ಸಮತೋಲನ ಆಹಾರವನ್ನು ತಯಾರಿಸಿ ಸರಿಯಾದ ಪ್ರಮಾಣದಲ್ಲಿ ಎಲ್ಲಾ ಪೋಷಕಾಂಶಗಳು ಸಿಗೋ ರೀತಿ ತಾವು ಕೊಡಬೇಕಾಗುತ್ತೆ. ಇನ್ನು ಉತ್ತಮ ಗುಣಮಟ್ಟದ ಆಹಾರ ತಾವು ತಯಾರಿಸೋ ಇದ್ರೆ ಹಂದಿಗಳು ಬೇಗನೆ ತಾವು ಬೇರ್ಪಡಿಸಿ ಅವು ಮಾರುಕಟ್ಟೆಗೆ ಬರೋ ತರ ನಾವು ನೋಡ್ಕೊಬಹುದು. ಅಷ್ಟೇ ಅಲ್ಲದೆ ಈ ಹಂದಿಗಳಿಗೆ ಹಂದಿ ಸಾಕಾಣಿಕೆ ಮಾಡ್ತಿರ್ತಾರಲ್ಲ ಅವರು ಕೆಲವು ವಿವಿಧ ಆಹಾರ ಪದಾರ್ಥಗಳು ತಮ್ಮಲ್ಲೇ ಲಭ್ಯವಿದ್ದರೆ ಅವುಗಳ ಬಗ್ಗೆ ತಿಳ್ಕೊಂಡು ಅವುಗಳಿಂದನೇ ತಾವೇ ದಾನಿ ಮಿಶ್ರಣವನ್ನು ಅಥವಾ ಸಮತೋಲನ ಆಹಾರವನ್ನು ತಯಾರಿಸಿ ತಾವು ಕೊಡಬಹುದು. ಹಂದಿ ಬೆಳವಣಿಗೆ ಹಂತಕ್ಕೆ ತಕ್ಕಂತೆ ತಾವು ಆಹಾರ ಕೊಡಬೇಕಾಗುತ್ತೆ. ಈಗ ಎಳೆ ವಯಸ್ಸು ಇದ್ದಾಗ ಅವು ತುಂಬಾ ಸಂದಿಗ್ಧ ಸಮುದಾಯದಲ್ಲಿ ಇರ್ತವೆ ಅಂತ ಹೇಳ್ಬಹುದು. ಈ ಅವಧಿಯಲ್ಲಿ ಅವುಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಕೊಡಲೇಬೇಕಾಗುತ್ತೆ. ವಯಸ್ಸಾದಂತೆ ಕೆಲವು ಪೋಷಕಾಂಶಗಳ ಬೇಡಿಕೆ ಕಡಿಮೆ ಆಗ್ತಾ ಬರ್ತವೆ. ಉದಾಹರಣೆಗೆ ಹೇಳೋದಾದ್ರೆ ಸಸಾರಜನಕ, ಖನಿಜಗಳು ಮತ್ತು ಜೀವಸತ್ವಗಳು ಅಂತ ಹೇಳ್ಬಹುದು. ಆದರೆ ಬೆಳವಣಿಗೆಯಲ್ಲಿರುವ ಹಂದಿಗಳಿಗೆ ಇಂತಹ ಪೋಷಕಾಂಶಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು. ವಯಸ್ಸಾದ ಹಂದಿಗಳು ಕರ್ಟುಗಳನ್ನು ಎಳೆಯ ಹಂದಿಗಳಿಗಿಂತ ಉತ್ತಮವಾಗಿ ಉಪಯೋಗಿಸಿಕೊಳ್ಳಬಹುದು ಅಂತ ಗೊತ್ತಿದೆ. ಪೌಷ್ಟಿಕಾಂಶ ಅಗತ್ಯಗಳು ಲಿಂಗ, ವಯಸ್ಸು ಮತ್ತು ಶಾರೀರಿಕ ಕ್ರಿಯಾ ಸ್ಥಿತಿಗಳನ್ನು ಅವಲಂಬಿಸಿರುತ್ತೆ. ಈಗ ಪೌಷ್ಟಿಕಾಂಶಗಳ ಬಗ್ಗೆ ಹೇಳಿ, ಹಂದಿಗಳಿಗೆ ಯಾವ ತರ ಆಹಾರದ ವಿಂಗಡಣೆ ಮಾಡಿ ಕೊಡಬೇಕಾಗುತ್ತೆ? ಇವುಗಳಿಗೆ ಪೌಷ್ಟಿಕಾಂಶದ ಪ್ರಕಾರ ನಾವು 6 ಗುಂಪುಗಳಾಗಿ ನಾವು ವಿಂಗಡಣೆ ಮಾಡಬಹುದು. ಮೊದಲನೇದು ಅಂತ ಹೇಳೋದಾದ್ರೆ ಕೈ ತಿಂಡಿ, ಎರಡನೇದು ಆರಂಭಿಕ ಆಹಾರ ಪಡಿತರ ತಿಂಡಿ ಅಂತ ಹೇಳ್ಬಹುದು, ಬೆಳವಣಿಗೆ ಆಹಾರ ಪಡಿತರ, ಮುಕ್ತಾಯ ಆಹಾರ ಅಥವಾ ಇದನ್ನ ಕೊಬ್ಬೇರಿಸುವಿಕೆ ಅಂತಾನೂ ಹೇಳ್ತೀವಿ. ಇನ್ನು ಐದನೇದಾದ್ರೆ ಗರ್ಭಿಣಿ ಆಹಾರ ಪಡಿತರ ಮತ್ತು ಆರನೇದು ಗಂಡು ಹಂದಿಯ ಪಡಿತರ ಅಂತ ಹೇಳ್ಬಹುದು. ಇನ್ನು ಮೊದಲನೇದಾಗಿ ಕೈ ತಿಂಡಿ ಅಂತ ಹೇಳೋದಾದ್ರೆ ಇದನ್ನ ಕೈ ತಿಂಡಿನ ನಾವು ಹೆಚ್ಚಾಗಿ ಮರಿಗಳಿಗೆ ನೀಡೋ ತೀಕ್ಷ್ಣ ಆಹಾರ ಅಂತಾನೆ ಹೇಳ್ತೀವಿ. ಈ ಆಹಾರವನ್ನು ಮರಿಗಳಿಗೆ ನಾವು ಎರಡನೇ ವಾರದಿಂದ ಸ್ಟಾರ್ಟ್ ಮಾಡಿ ಅವು ಬೆಳವಣಿಗೆ ಆಗೋವರೆಗೂ ಕೊಡ್ತಾ ಬರ್ತೀವಿ. ಈ ತಿಂಡಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಖನಿಜಗಳು, ಜೀವಸತ್ವಗಳು ಮತ್ತು 70% ಸಸಾರಜನಕವಿರುತ್ತೆ. ಇಂತಹ ಆಹಾರದಲ್ಲಿ ಪ್ರಾಣಿಜನ್ಯ ಸಸಾರಜನಕಗಳನ್ನು ತಾವು ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸಬಹುದು. ಇದರಿಂದ ಉತ್ತಮ ಗುಣಮಟ್ಟದ ಸಸಾರಜನಕ ನಾವು ಪೂರೈಸಿದಂಗೆ ಆಗುತ್ತೆ. ಈ ಆಹಾರದಲ್ಲಿ ನಾರಿನಂಶ ಕಡಿಮೆ ಇರಬೇಕಾಗುತ್ತೆ. ಕೈ ತಿಂಡಿ ಕೊಡೋದ್ರಿಂದ ಮರಿಗಳು ಉತ್ತಮವಾಗಿ ಬೆಳೆದು ಅಲ್ಪಾವಧಿಯಲ್ಲಿ ಹೆಚ್ಚು ತೂಕ ಗಳಿಸಲು ಸಾಧ್ಯವಾಗುತ್ತೆ. ಇದರಿಂದ ಮರಿಗಳನ್ನು ತಾಯಿಯಿಂದ ಬೇಗನೆ ತಾವು ಬೇರ್ಪಡಿಸಿ ಮಾರುಕಟ್ಟೆಗೆ ತಲುಪಿಸಬಹುದು. ಈಗ ಡಾಕ್ಟರ್ ಸುಮಾ ಅವರೇ, 100 kg ಮಿಶ್ರಣಕ್ಕೆ 1 kg ಲವಣ ಮಿಶ್ರಣ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಯಾವ ತರ ಇದು ಆಹಾರ ಮತ್ತೆ ಪದಾರ್ಥಗಳ ಪ್ರಮಾಣವನ್ನು ವಿಂಗಡಣೆ ಮಾಡುತ್ತೀರಿ, ಒಂದೊಂದಾಗಿ ಹೇಳಿ. ಈಗ ನಾನು ಒಟ್ಟಾರೆ ಒಂದು ಮಿಶ್ರಣ ತಾವೆಯ ಸಮತೋಲನ ಆಹಾರವನ್ನ ಯಾವ ರೀತಿ ತಯಾರಿಸ್ಕೋಬಹುದು ಅಂತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಮುಸುಕಿನ ಜೋಳದ ನುಚ್ಚು, ಅದನ್ನ ತಾವು 45 kg ತಗೋಬೇಕಾಗುತ್ತೆ. ಕಡಲೆಕಾಯಿ ಹಿಂಡಿನ 20 kg ತಗೋಬೇಕಾಗುತ್ತೆ. ಗೋಧಿ ಭೂಸವನ್ನು 10 kg. ಮೀನಿನ ಪುಡಿ, ಇವು ಮಾಂಸಾಹಾರಿ ಪ್ರಾಣಿಗಳು ಸಹ ಹೌದು ಅಂತ ಹೇಳಿದಿನಲ್ಲ, ಆದ್ದರಿಂದ ತಾವು ಮೀನಿನ ಪುಡಿ ಲಭ್ಯವಿದ್ರೆ ತಮ್ಮಲ್ಲಿ ಅದನ್ನು ಸಹ ತಾವು 5 kg ತಾವು ಸೇರಿಸಬಹುದು. ಹಾಲಿನ ಪುಡಿಯನ್ನ 10 kg ಹಾಕ್ಬೇಕು ಮತ್ತೆ ಅಕ್ಕಿ ತೌಡನ್ನ 10 ಕೆಜಿಗಳಷ್ಟು ಹಾಕಿ ಇವುಗಳನ್ನೆಲ್ಲ ಮಿಶ್ರಣ ಮಾಡಿ ತಾವು ಕೊಡಬೇಕಾಗುತ್ತೆ. ಕೆಜಿಗೆ ಹೌದು, ಒಂದು ಕೆಜಿಯಷ್ಟು ಲವಣಾಂಶದ ಪುಡಿಯನ್ನು ತಪ್ಪದೆ ಅದು ಮಿಶ್ರಣ ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಅದನ್ನು ಸಹ ಸೇರಿಸಬೇಕಾಗುತ್ತೆ. ಇನ್ನು 10 ಗ್ರಾಂಗಳಷ್ಟು ಜೀವಸತ್ವದ ಮಿಶ್ರಣ ಹಾಗೂ 40 ಗ್ರಾಂಗಳಷ್ಟು ಪ್ರತಿಜೈವಿಕಗಳು, ಇವುಗಳು ಸಹ ಮಾರುಕಟ್ಟೆಗಳಲ್ಲೇ ಲಭ್ಯವಿರುತ್ತವೆ. ಇವುಗಳನ್ನು ಸಹ ನಾವು ಈ ಮಿಶ್ರಣದಲ್ಲಿ ಸಮತೋಲನ ಆಹಾರದಲ್ಲಿ ಸೇರಿಸಬೇಕಾಗುತ್ತೆ. ಈಗ ಆರಂಭಿಕ ಆಹಾರ ಅಥವಾ ಮೇವನ್ನ ನಾವು ಯಾವ ತರ ಸಿದ್ಧ ಮಾಡಿ ಕೊಡಬೇಕಾಗುತ್ತೆ? ಈಗ ಮರಿಗಳಿಗೆ 14 ಕೆಜಿ ತೂಕ ಇರುವಾಗ ಈ ಆಹಾರವನ್ನು ನಾವು ಪ್ರಾರಂಭಿಸಬೇಕಾಗುತ್ತೆ. ಇವು 23 ಕೆಜಿ ತೂಕ ಪಡೆಯುವವರೆಗೂ ಸಹ ನಾವು ಈ ಆರಂಭಿಕ ಆಹಾರವನ್ನು ಕೊಡ್ತೀವಿ. ಈ ಆಹಾರದಲ್ಲಿ 18% ಪ್ರಮಾಣದಲ್ಲಿ ಕಚ್ಚಾ ಸಸಾರಜನಕವಿರುತ್ತೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ಇದು ಕಡಿಮೆ ನಾರಿನಂಶ ಇರುತ್ತೆ ಹಾಗೂ ಅಧಿಕ ಜೀವಸತ್ವಗಳು ಮತ್ತು ಖನಿಜಾಂಶಗಳು ಇವುಗಳಲ್ಲಿ ಲಭ್ಯವಿರುತ್ತವೆ. ಹೀಗೆ ಮೇವು ಯಾವ ತರ ಬೆಳವಣಿಗೆ ಆಹಾರ ಅಂತ ನಾವು ಮೇವನ್ನು ಕೊಡ್ತೇವೆ. ಹೌದು, ಈ ಬೆಳವಣಿಗೆ ಆಹಾರ ಹೇಗಿರಬೇಕು ಅದ್ರ ಬಗ್ಗೆ ಹೇಳಿ. ಹಂದಿಗಳು 23 ಕೆಜಿ ದೇಹ ತೂಕ ಬರ್ತವಲ್ಲ ಆವಾಗ್ಲಿಂದ ಶುರು ಮಾಡಿಕೊಂಡು ಅವುಗಳನ್ನ ಈ ಬೆಳವಣಿಗೆ ಆಹಾರ ನಾವು ಕೊಡ್ತಾ ಬರ್ತೀವಿ. ಈ ಆಹಾರಕ್ಕೆ 16% ಕಚ್ಚಾ ಸಸಾರಜನಕ ಇರೋ ತರ ನಾವು ತಯಾರಿಸಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಅಲ್ಪ ಪ್ರಮಾಣದಲ್ಲಿ ನಾರಿನಂಶ ಇದರಲ್ಲಿ ಇರುತ್ತೆ. ಈ ಅವಧಿಯಲ್ಲಿ ಹೆಚ್ಚಿನ ಆಹಾರ ಬೇಕಾಗಿರೋದ್ರಿಂದ ನಾವು ಇದರ ಬೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಸ್ಥಳೀಯವಾಗಿ ಸಿಗುವ ಕೃಷಿ ಉತ್ಪನ್ನಗಳನ್ನು ಉಪಯೋಗಿಸಿ ಪಡಿತರ ಸಂಶೋಧನೆ ಮಾಡಿ ತಾವು ಇದು ಸಂಯೋಜನೆ ಮಾಡಿ ಕೊಡಬೇಕಾಗುತ್ತೆ. ಇನ್ನು ಬೆಳವಣಿಗೆ ಪಡಿತರದಲ್ಲಿ 2 ವಿಧಗಳು ಇದಾವೆ. ಅವುಗಳ ಯಾವ ಅಂತಂದ್ರೆ ಧಾನ್ಯ ಮಿಶ್ರಿತ ಮತ್ತು ಧಾನ್ಯ ರಹಿತ ಅಂತ ಹೇಳ್ಬಹುದು. ಈ ಧಾನ್ಯ ಮಿಶ್ರಿತ ಮೇವು ಅಂದ್ರೆ ಏನು ಡಾಕ್ಟರ್ ಸುಮಾ ಅವರೇ? ಇದು ಸರಳವಾದ ನಿಯಮಗಳನ್ನು ಅನುಸರಿಸಿ ಈ ರೀತಿಯ ಆಹಾರವನ್ನು ಸಂಯೋಜನೆ ಮಾಡೋದ್ರಿಂದ ನಾವು ಈ ಮಿಶ್ರಣವನ್ನು ನಾವು ಧಾನ್ಯ ಮಿಶ್ರಿತ ಮೇವು ಅಂತ ಹೇಳ್ತೀವಿ. ಅದು ಯಾವ ಪ್ರಮಾಣದಲ್ಲಿ ಇರುತ್ತೆ ಒಂದೊಂದಾಗಿ ಹೇಳಿ. ಧಾನ್ಯಗಳು ಮತ್ತು ಅವುಗಳ ಉಪ ಉತ್ಪನ್ನಗಳು ಇವುಗಳೆಲ್ಲಗಳನ್ನು ಸೇರಿ ತಾವು 70 ಕೆಜಿಯಷ್ಟು ಕೊಡಬೇಕಾಗುತ್ತೆ. ಇನ್ನು ಹಿಂಡಿಗಳನ್ನ 20 ಕೆಜಿಗಳಷ್ಟು ಸೇರಿಸಬೇಕಾಗುತ್ತೆ. ಮೀನಿನ ಪುಡಿ 7-7.5 ಕೆಜಿಯಷ್ಟು ಸೇರಿಸಬೇಕಾಗುತ್ತೆ. ಲವಣಾಂಶದ ಮಿಶ್ರಣ ಅಂತ ಹೇಳಿದ್ವಲ್ಲ, ಇದನ್ನ 2.5-3 ಕೆಜಿಗಳಷ್ಟು ಇದಕ್ಕೆ ಸೇರಿಸಬೇಕಾಗುತ್ತೆ. ಇವುಗಳಷ್ಟೇ ಅಲ್ಲದೆ ಜೀವಸತ್ವಗಳ ಮಿಶ್ರಣ ಅಂತ ಅಂದ್ರೆ AB2D3K ಅಂತ ಎಲ್ಲ ಸಿಗುತ್ತವೆ. ಈ ಮಿಶ್ರಣಗಳನ್ನು ಸಹ ನಾವು 10 ಗ್ರಾಂಗಳಷ್ಟು ಸೇರಿಸಬೇಕಾಗುತ್ತೆ. ಒಟ್ಟಾರೆಯಾಗಿ 100 ಕಿಲೋಗ್ರಾಮ್ಗೆ ಇವು ಮಿಶ್ರ ಮೇವು ತಯಾರು ಮಾಡಬೇಕಾದ್ರೆ ಈ ತರ ಬಳಸಬೇಕಾಗುತ್ತೆ. ಹೌದು ಹೌದು. ಇವುಗಳಷ್ಟೇ ಅಲ್ಲದೆ ಇನ್ನೊಂದು ಉದಾಹರಣೆ ಅಂತ ಹೇಳೋದಾದ್ರೆ ಈಗ ಮೆಕ್ಕೆ ಮೇವಿನ ಜೋಳದ ನುಚ್ಚು ಅಂತ ಹೇಳ್ತೀವಲ್ಲ, ಅವು 30 ಕೆಜಿಯಷ್ಟು, ಗೋಧಿ ಭೂಸಣ 40 ಕೆಜಿಯಷ್ಟು, ಶೇಂಗಾ ಹಿಂಡಿಯನ್ನು 20 ಕೆಜಿಯಷ್ಟು, ಮೀನಿನ ಪುಡಿಯನ್ನು 7.5 ಕೆಜಿಯಷ್ಟು, ಲವಣ ಮಿಶ್ರಣವನ್ನು 2.5 ಕೆಜಿಯಷ್ಟು ಸೇರಿಸಿ ತಾವು ಉದಾಹರಣೆಯಾಗಿ ಇದನ್ನ ಮಿಶ್ರಣ ರೆಡಿ ಮಾಡಬಹುದು. ಈ ಧಾನ್ಯಗಳನ್ನು ಉಪಯೋಗಿಸಿಕೊಂಡು ಮಾಡೋದನ್ನ ಇದು ಧಾನ್ಯ ಮಿಶ್ರಿತ ಮೇವು ಅಂತ ಹೇಳ್ತೀವಿ. ಈಗ ಧಾನ್ಯಗಳು ಉಪಯೋಗಿಸಿಕೊಂಡು ಬದಲಿ ಆಹಾರ ಸಂಯೋಜನೆ ಮಾಡಬಹುದು ಅಂತಾರೆ, ಅದು ಹೇಗೆ? ಅದು ಅದನ್ನ ಗೋಧಿ ಭೂಸ ತಗೊಂಬಹುದು. ಇದಕ್ಕೆ ಗೋಧಿ ಭೂಸ 40 ಕೆಜಿಯಷ್ಟು, ಅಕ್ಕಿ ತೌಡು 30 ಕೆಜಿಗಳಷ್ಟು, ಕಡಲೆಕಾಯಿ ಹಿಂಡಿ ಅದನ್ನ 20 ಕೆಜಿಗಳಷ್ಟು, ಮೀನಿನ ಪುಡಿಯನ್ನ 1 ಕೆಜಿಗಳಷ್ಟು, ಲವಣಾಂಶದ ಮಿಶ್ರಣವನ್ನ 0.3 ಕೆಜಿಗಳಷ್ಟು, ಅಡಿಗೆ ಉಪ್ಪನ್ನು 0.5 ಕೆಜಿ ಅಂದ್ರೆ 0.5 ಕೆಜಿಗಳಷ್ಟು, ಇನ್ನು ಜೀವಸತ್ವಗಳನ್ನ 10 ಗ್ರಾಂಗಳಷ್ಟು ಸೇರಿಸಿ ತಾವು ತಯಾರಿಸಬಹುದು. ಈಗ ಮುಕ್ತಾಯ ಆಹಾರ ಅಥವಾ ಕೊಬ್ಬು ಅಂತಹ ಆಹಾರವನ್ನು ಕೊಡಬೇಕಾಗುತ್ತಲ್ಲ, ಅದು ಹೇಗಿರ್ತದೆ ಅದ್ರ ಬಗ್ಗೆ ಹೇಳಿ. ಈ ಮೇವಿನಲ್ಲಿ 14% ಕಚ್ಚಾ ಸಸಾರಜನಕ ಇರುತ್ತೆ ಹಾಗೂ ಶರ್ಕರ ಪಿಷ್ಟಗಳ ಪ್ರಮಾಣ ಅಧಿಕವಾಗಿರುತ್ತೆ ಅಂತ ಹೇಳ್ಬಹುದು. ಇಂತಹ ಆಹಾರವನ್ನು 57 ಕೆಜಿ ದೇಹದ ತೂಕದ ನಂತರ ಪ್ರಾರಂಭಿಸಿ ಮಾರುಕಟ್ಟೆಯಲ್ಲಿ ಮಾರುವವರಿಗೆ ಅಂದ್ರೆ ಈಗ 90 ಕೆಜಿ ಆಗೋವರೆಗೂ ನಮ್ಮ ದೇಶದಲ್ಲಿ ಇಟ್ಕೊಂತೀವಿ, ಅಥವಾ 100 ಕೆಜಿ 110 ಕೆಜಿ ವರೆಗೂ ಕೆಲವೊಂದ್ ಬಾರಿ ನಾವು ಇಟ್ಕೊಂತೀವಿ, ಅಲ್ಲಿವರೆಗೂ ಈ ಆಹಾರವನ್ನ ತಾವು ಕೊಡಬಹುದು. ಈ ಹಂತದಲ್ಲಿ ಹಂದಿಗಳು ಕೊಬ್ಬುತ್ತವೆ. ಇಲ್ಲಿಯೂ ಸಹ ಧಾನ್ಯ ಸಹಿತ ಮತ್ತು ಧಾನ್ಯ ರಹಿತ ಎಂಬ 2 ರೀತಿಯ ಆಹಾರವನ್ನು ನಾವು ಕೊಡಬಹುದು. ಇನ್ನು ಧಾನ್ಯ ರಹಿತ ಅಂತ ಹೇಳೋದಾದ್ರೆ ಅದಕ್ಕೆ ಅದೇ ತರನೇ ಗೋಧಿ ಭೂಸನ 40 ಕೆಜಿಗಳಷ್ಟು, ಅಕ್ಕಿ ತೌಡನ 30 ಕೆಜಿಗಳಷ್ಟು, ಕಡಲೆಕಾಯಿ ಹಿಂಡಿಯನ್ನ 22 ಕೆಜಿಗಳಷ್ಟು, ಮೀನಿನ ಪುಡಿಯನ್ನು 5.5 ಕೆಜಿಗಳಷ್ಟು, ಲವಣ ಮಿಶ್ರಣವನ್ನು 2.5 ಕೆಜಿಗಳಷ್ಟು ಸೇರಿಸಬೇಕಾಗುತ್ತೆ. ಇನ್ನು ಧಾನ್ಯ ಸಹಿತ ಅದಕ್ಕೆ ಆದ್ರೆ ಮೆಕ್ಕೆಜೋಳದ ನುಚ್ಚನ್ನ ನಾವು 40 ಕೆಜಿಗಳಷ್ಟು ಸೇರಿಸಬೇಕಾಗುತ್ತೆ. ಅದ್ರ ಜೊತೆಗೆ ಗೋಧಿ ಭೂಸ 30 ಕೆಜಿ, ಕಡಲೆಕಾಯಿ ಹಿಂಡಿ 22 ಕೆಜಿ, ಮೀನಿನ ಮಿಶ್ರಣವನ್ನು ಮೊದಲನೇ ತರನೇ 5.5 ಕೆಜಿ ಸೇರಿಸಬೇಕಾಗುತ್ತೆ ಹಾಗೂ ಲವಣ ಮಿಶ್ರಣವನ್ನು 2.5 ಕೆಜಿ ಸೇರಿಸಿ ಕೊಡಬೇಕಾಗುತ್ತೆ. ಎರಡೂ ಮಿಶ್ರಣಗಳಿಗೂ ತಾವು ಜೀವಸತ್ವಗಳನ್ನು 10 ಗ್ರಾಂಗಳಷ್ಟು 100 ಕೆಜಿಗೆ ಹಾಕಲೇಬೇಕಾಗುತ್ತೆ. ಡಾಕ್ಟರ್ ಸೋಮಾ ಅವರೇ, ಈಗ ಗರ್ಭಧರಿಸಿದ ಹಂದಿಗಳಿಗೆ ಯಾವ ತರ ಆಹಾರವನ್ನ ನೀಡಬೇಕಾಗುತ್ತೆ? ಈಗ ಪ್ರೌಢ ಗರ್ಭಿಣಿ ಹಂದಿಯ ಆಹಾರದಲ್ಲಿ ಶೇಕಡ 16% ಮತ್ತು ಈಗಾಗಲೇ ಮರಿ ಹಾಕಿ ಮತ್ತೆ ಗರ್ಭ ಧರಿಸಿದ ಹಂದಿಯ ಆಹಾರದಲ್ಲಿ ಶೇಕಡ 14% ಪ್ರಮಾಣದಲ್ಲಿ ಕಚ್ಚಾ ಸಸಾರಜನಕ ಇರಬೇಕು ಅಂತ ಹೇಳ್ತೀವಿ. ಗರ್ಭಾವಸ್ಥೆಯಲ್ಲಿರುವ ಹಂದಿಗಳಿಗೆ ಸ್ವಲ್ಪ ಒರಟಾದ ಆಹಾರ ಕೊಟ್ಟರು ಪರವಾಗಿಲ್ಲ. ಇವುಗಳಿಗೆ ನೀಡುವ ಪಡಿತರ ಸಂಯೋಜನೆ ನಾನು ಈಗ ಹೇಳೋ ತರ ಇದೆ. ಮೆಕ್ಕೆಜೋಳದ ನುಚ್ಚು 50 ಕೆಜಿಗಳಷ್ಟು, ಕಡಲೆಕಾಯಿ ಹಿಂಡಿ 20 ಕೆಜಿಗಳಷ್ಟು, ಗೋಧಿ ಬೂಸವ ಅಥವಾ ಅಕ್ಕಿ ತೋಡು ಅದು 18 ಕೆಜಿಗಳಷ್ಟು, ಕಾಕಂಬಿ ಏನಾದರೂ ತಮ್ಮಲ್ಲಿ ಲಭ್ಯವಿದ್ದರೆ ಅದನ್ನು 5 ಕೆಜಿಗಳಷ್ಟು ಹಾಕಬಹುದು, ಮೀನಿನ ಪುಡಿ 5 ಕೆಜಿ, ಲವಣ ಮಿಶ್ರಣ 1.5 ಕೆಜಿಗಳಷ್ಟು ಹಾಗೂ ಉಪ್ಪನ್ನ 1/2 ಕೆಜಿಯಷ್ಟು ತಾವು ಹಾಕಬೇಕಾಗುತ್ತೆ. ಈಗ ಗಂಡು ಹಂದಿಗಳಿಗೆ ಬೇರೆ ತರ ಆಹಾರ ಕೊಡಬೇಕು ಅಂತಾರೆ, ಹೌದು, ಅವು ಯಾವ ಆಹಾರ ನಾವು ನೀಡಬೇಕಾಗುತ್ತೆ? ಈ ಗಂಡು ಹಂದಿಗಳಿಗೆ ಕೊಡೋ ಆಹಾರದಲ್ಲಿ ಎಳೆಯ ಹಂದಿಗಳಿಗೆ ಶೇಕಡ 16% ಮತ್ತು ಪ್ರಾಯದ ಹಂದಿಗಳಿಗೆ ಶೇಕಡ 14% ಕಚ್ಚಾ ಸಸಾರಜನಕ ಇರಬೇಕು ಅಂತ ಹೇಳ್ತೀವಿ. ಇನ್ನು ಇವುಗಳಿಗೆ ಆಹಾರ ತಯಾರಿಕೆ ಮಾಡಬೇಕಾದ್ರೆ ಮೆಕ್ಕೆಜೋಳದ ನುಚ್ಚು 60 ಕೆಜಿಗಳಷ್ಟು ತಾವು ತಗೋಬೇಕಾಗುತ್ತೆ, ಗೋಧಿ ಬೂಸ 15 ಕೆಜಿ, ಶೇಂಗಾ ಹಿಂಡಿ 7.5 ಕೆಜಿ, ಕುದುರೆ ಮೆಂತ್ಯ 10 ಕೆಜಿಗಳು, ಮೀನಿನ ಪುಡಿ 7 ಕೆಜಿ, ಉಪ್ಪು 1/2 ಕೆಜಿಗಳು ಸೇರಿಸಿ ತಾವು ತಯಾರಿಕೆ ಮಾಡಬಹುದು. ಇನ್ನು ಆಹಾರದ ಪ್ರಮಾಣ ಹೇಳೋದಾದ್ರೆ ಸಂಪೂರ್ಣವಾಗಿ ಸಂಯೋಜಿಸಿದ ಸಮತೋಲನ ಆಹಾರವನ್ನು ಹಂದಿಗಳಿಗೆ ಅಗತ್ಯವಿದ್ದಷ್ಟು ಪ್ರಮಾಣದಲ್ಲಿ ತಾವು ನೀಡಬೇಕಾಗುತ್ತೆ. ಪ್ರತಿನಿತ್ಯ 2 ಅಥವಾ 3 ಬಾರಿ ಆಹಾರ ನೀಡೋದು ಬಹಳ ಸೂಕ್ತ ಅಂತ ಹೇಳ್ತೀವಿ. ವಯಸ್ಸು ಮತ್ತು ತೂಕಗಳಿಗೆ ಬೇಕಾದ ಆಹಾರದ ಪ್ರಮಾಣವನ್ನು ನಾನು ಈಗ ಒಂದು ಕೋಷ್ಟಕದ ಪ್ರಕಾರ ಹೇಳ್ತಾ ಹೋಗ್ತೀನಿ, ಅದನ್ನ ತಾವು ಬರೆದಿಟ್ಕೋಬಹುದು, ಕೋಷ್ಟಕದಲ್ಲಿ ಬರೆದಿಟ್ಕೊಳ್ಳಿ. ಈಗ 1-2 ತಿಂಗಳು ಏನಾದರೂ ಅದು ವಯಸ್ಸಿನಲ್ಲಿದ್ರೆ ಅದ್ರ ದೇಹ ತೂಕ ನಾವು ಹೆಚ್ಚಾಗಿ ಹೇಳಬೇಕು ಅಂತಂದ್ರೆ ಈಗ ಅದು 15 ಕೆಜಿಗಳಷ್ಟು ಬರುತ್ತೆ ಅಂತ ಹೇಳ್ತೀವಿ. ಇದಕ್ಕೆ ನಾವು ಪ್ರತಿದಿನ 1/2 ಕೆಜಿಯಷ್ಟು ಆಹಾರವನ್ನ, ಈ ಸಮತೋಲನ ಆಹಾರವನ್ನ ತಾವು ತಪ್ಪದೆ ಕೊಡಬೇಕಾಗುತ್ತೆ. ಇನ್ನು 2-3 ತಿಂಗಳು ಬಂದಾಗ ಇವು 27 ಕೆಜಿಯಷ್ಟು ತೂಕ ಬರ್ತವೆ, ಅವುಗಳಿಗೆ ಪ್ರತಿದಿನ ತಾವು ತಪ್ಪದೆ 1 ಕೆಜಿಯಷ್ಟು ಆಹಾರ ಕೊಡಬೇಕಾಗುತ್ತೆ. ಇನ್ನು 3-4 ತಿಂಗಳು ಬಂದಾಗ ಇವು 40 ಕೆಜಿಯಷ್ಟು ತೂಕ ಬರ್ತಿರ್ತವೆ, ಇವುಗಳಿಗೆ 1.5 ಕೆಜಿಯಷ್ಟು ತಾವು ಸಮತೋಲನ ಆಹಾರವನ್ನು ತಾವು ಕೊಡಬೇಕಾಗುತ್ತೆ. ಇನ್ನು 4-5 ತಿಂಗಳು ಬಂದಾಗ ಇವು 50 ಕೆಜಿ ದೇಹ ತೂಕ ಹೊಂದುತ್ತವೆ, ಆಗ ತಾವು 1.5 ಕೆಜಿಯಷ್ಟು ದಾಣಿ ಮಿಶ್ರಣ ಅಥವಾ ಸಮತೋಲನ ಆಹಾರವನ್ನು ತಯಾರಿಸಿ ಕೊಡಬೇಕಾಗುತ್ತೆ. ಇನ್ನು 5-6 ತಿಂಗಳು ವಯಸ್ಸಾದಾಗ ಇವುಗಳು 60 ಕೆಜಿಯಷ್ಟು ದೇಹ ತೂಕನ ಹೊಂದುತ್ತವೆ ಅಂತ ಹೇಳಬಹುದು, ಆಗ ತಾವು ತಪ್ಪದೆ 2 ಕೆಜಿಗಳಷ್ಟು ಸಮತೋಲನ ಆಹಾರವನ್ನು ಪ್ರತಿ ಹಂದಿಗೆ ಕೊಡಬೇಕಾಗುತ್ತೆ. ಅದೇ ರೀತಿ ಈಗ 6-7 ತಿಂಗಳು ಬಂದಾಗೂ ಸಹ ತಾವು 2.5 ಕೆಜಿ ಹಾಗೂ 8 ತಿಂಗಳ ಮೇಲ್ಪಟ್ಟು ಎಲ್ಲಾ ಹಂದಿಗಳಿಗೂ ತಾವು 3 ಕೆಜಿಗಳಷ್ಟು ಆಹಾರವನ್ನು ತಾವು ಸಮತೋಲನ ಆಹಾರವನ್ನು ತಪ್ಪದೆ ಕೊಡಬೇಕಾಗುತ್ತೆ. ಡಾಕ್ಟರ್ ಸುಮ್ಮ ಅವರೇ, ಇಲ್ಲಿವರೆಗೆ ಹಂದಿ ಸಾಕಾಣಿಕೆಯ ವಸತಿ ಹೇಗಿರಬೇಕು, ಹಂದಿ ಸಾಕಾಣಿಕೆ ವಸತಿಗಳನ್ನ ಲಾಭದಾಯಕವಾಗಿ ಹೇಗೆ ಮಾಡೋದು ಅನ್ನೋದ್ರ ಕುರಿತು ನಮ್ಮ ರೈತ ಬಾಂಧವರಿಗೆ, ಅದರಲ್ಲೂ ವಿಶೇಷವಾಗಿ ಕೃಷಿಯಲ್ಲಿ ಉಪಕಸಬನ್ನ ಹಂದಿ ಸಾಕಾಣಿಕೆಯನ್ನ ಆಯ್ಕೆ ಮಾಡಿಕೊಂಡವರಿಗೆ ತಾವು ಉತ್ತಮ ಮಾಹಿತಿಯನ್ನ ಒದಗಿಸಿದ್ದೀರಿ. ಕೆಲವು ರೈತರು ಇರ್ತಾರೆ, ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡಿ. 9535 7333 4333 ಮತ್ತೆ ಹೇಳ್ತೀನಿ, 9535 7333 4333. ಡಾಕ್ಟರ್ ಸುಮ ಅವರೇ, ಇನ್ನೊಮ್ಮೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದೆ ತನಕ ಹಂದಿ ಸಾಕಾಣಿಕೆಯಲ್ಲಿ ವಸತಿ ನಿರ್ವಹಣೆ ಈ ಕುರಿತಂತೆ ಡಾಕ್ಟರ್ ಸುಮಾ ಎನ್ ಅವರೊಡನೆ ತಿಮ್ಮಪ್ಪ ಎಚ್ಚುಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದರೆ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ರೈತ ಬಂದವರೇ, ಇನ್ನೀಗ ಜನಪದ ಸಂಗೀತ. ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ತಿಮ್ಮಪ್ಪ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಇದೆ, ಕೇಳೋಣ. Yeah.